ಅಂದ್ರೆ ಯಾವುದೇ ಉಪಕರಣಗಳಿಲ್ಲದೆ ಒಂದು ನೀರಿನ ಒಂದು ಗುಣಮಟ್ಟವನ್ನು ನಿರ್ಧರಿಸುವುದು. ಇದಕ್ಕೆ ನಾವು ಭೌತಿಕ ಲಕ್ಷಣ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ನೀರಿನ ತಾಪಮಾನ. ನೀರಿನ ತಾಪಮಾನ 22-30 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಬೇಕು. ಒಂದು ವೇಳೆ ಇದು 35 ಡಿಗ್ರಿ ಸೆಲ್ಸಿಯಸ್ ದಾಟಿದರೆ ಮೀನು ಉಷ್ಣಾಂಶ ಒತ್ತಡಕ್ಕೆ ಒಳಗಾಗಿ ಸಾಯುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ನೀರಿನ ತಾಪಮಾನ ನಿಮಗೆ ಹೆಚ್ಚಿದೆ ಅಂತ ಕಂಡು ಬಂದರೆ ಏನ್ ಮಾಡಬೇಕು? ಹಾಗೆ ಒಂದು 15-20% ನೀರನ್ನು ನೀವು ಬದಲಾಯಿಸಬೇಕು. ಎರಡನೇದಾಗಿ ನಿಮ್ಮಲ್ಲಿ ಏನಾದರೂ ಶೆಡ್ ನೆಟ್ಟಿದ್ರೆ ಅದನ್ನ ನಿಮ್ಮ ಹೊಂಡದ ಒಂದು ಕೊಳದ ಪೂರ್ಣ ಮುಚ್ಚಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕೊಳದ ಒಂದು ತಾಪಮಾನವನ್ನ ಕಡಿಮೆ ಮಾಡ್ತೀವಿ. ಈ ಸಮಸ್ಯೆ ಹೆಚ್ಚಾಗಿ ಬೇಸಿಗೆಯಲ್ಲಿ ಬರುತ್ತೆ. ಸೊ ಈ ತರ ಮಾಡೋದ್ರಿಂದ ನಾವು ತಾಪಮಾನವನ್ನು ಹತೋಟಿಯಲ್ಲಿ ಇಡಬಹುದು. ಎರಡನೇದಾಗಿ ನೀರಿನ ಬಣ್ಣ. ನೀರಿನ ಬಣ್ಣ ಮೀನು ಸಾಕಾಣಿಕೆಗೆ ತಿಳಿ ಹಸಿರು ಬಣ್ಣದಲ್ಲಿ ಇರಬೇಕು. ತಿಳಿ ಹಸಿರು ಬಣ್ಣ ಯಾಕೆ ಬೇಕು ಅಂತ ಹೇಳಿದ್ರೆ ಇದು ಸೂಕ್ಷ್ಮ ಜಲಸಸ್ಯಗಳ ನೀರಿನಲ್ಲಿ ಇರುವಿಕೆಯ ಒಂದು ಸಂಕೇತವಾಗಿರುತ್ತದೆ. ನೀರಿನಲ್ಲಿ ಸೂಕ್ಷ್ಮ ಜಲಸಸ್ಯಗಳು ಒಂದು ಮೀನಿಗೆ ಮೊದಲನೆಯ ಆಹಾರವಾಗಿರುತ್ತದೆ. ಇದು ಮೀನಿಗೆ ಮೊದಲನೇ ಆಹಾರವಾಗಿರುತ್ತದೆ. ಇದು ಬೆಳಿಬೇಕು ಅಂತ ಹೇಳಿದ್ರೆ, ಸೂಕ್ಷ್ಮ ಜಲಸಸ್ಯಗಳು ಉತ್ಪಾದನೆ ಆಗಬೇಕು ಅಂತ ಹೇಳಿದ್ರೆ ನಾವು ಒಂದು ಎಕರೆಗೆ 400 ಕೆಜಿಯಾಗಷ್ಟು ಸಗಣಿ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಇದು ಹಾಕಿ 7 ದಿನಗಳ ನಂತರ ನಮ್ಮ ಈ ಸೂಕ್ಷ್ಮ ಜಲಸಸ್ಯಗಳು ಉತ್ಪಾದನೆ ಆಗ್ತದೆ. ಇದು ನೀರಿನ ಬಣ್ಣ ಹಸಿರು ಬಣ್ಣಕ್ಕೆ, ತಿಳಿ ಹಸಿರು ಬಣ್ಣಕ್ಕೆ ವರ್ಗಾವಣೆ ಹೊಂದುತ್ತದೆ. ಆಗ ಆ ಮೀನು ಕೊಳ ಮೀನು ಒಂದು ಮರಿಗಳ ಬಿತ್ತನೆಗೆ ಯೋಗ್ಯವಾಗಿದೆ ಹಾಗೂ ಮೀನು ಸಾಕಾಣಿಕೆಗೆ ಯೋಗ್ಯವಾಗಿದೆ ಅಂತ ನಾವು ನಿರ್ಧರಿಸಬಹುದು, ಗುರುತಿಸಬಹುದು. ಮೂರನೇದಾಗಿ ನೀರಿನ ಕದಡುವಿಕೆ ಅಂತ ನಾವು ಕರಿತೀವಿ. ಅಂದರೆ ನೀರು ಮಣ್ಣಿನಿಂದ ಮಿಶ್ರಿತಗೊಂಡು ಕೆಸರು ಬಣ್ಣ ರೂಪದಲ್ಲಿ ಇರಬಾರದು. ಏಕೆಂದರೆ ಈ ನೀರಿನಲ್ಲಿ ಮರಳಿನ ಪ್ರಮಾಣ ಜಾಸ್ತಿ ಇದ್ದು ಈ ಮಣ್ಣಿನ ಕಣಗಳು ಮೀನಿನ ಕಿವಿರುಗಳಲ್ಲಿ ಶೇಖರಣೆಗೊಂಡು ಮೀನು ಉಸಿರಾಟಕ್ಕೆ ತೊಂದರೆ ಮಾಡುತ್ತವೆ. ಆದ್ದರಿಂದ ಮೀನು ಸಾಕಾಣಿಕೆ ಕೊಳಗಳಲ್ಲಿ ನೀರು ಯಾವತ್ತು ಕದಡಿರಬಾರದು. ಕದಡಬಾರದು ಅಂತ ಹೇಳ್ತಾ ಇದ್ರೆ ತುಂಬಾ ಸಂತೋಷ. ಈಗ ಇನ್ನೊಂದು ಸರ್, ಈಗ ನೀರಿನಲ್ಲಿ ಆಮ್ಲಜನಕ ಕಡಿಮೆ ಆಗ್ತದ ಅಂತ ಹೇಳ್ತಾ ಇರ್ತಾರೆ. ಈಗ ನೀರಿನಲ್ಲಿ ಆಮ್ಲಜನಕ ಕಡಿಮೆ ಆಗಕ್ಕೆ ಕಾರಣ ಏನೈತಂತೀರಿ? ನೀರಿನಲ್ಲಿ ನಾವು ಇದಕ್ಕೆ ರಾಸಾಯನಿಕ ಲಕ್ಷಣಗಳು ಅಂತ ಕರಿತೀವಿ. ಇದರಲ್ಲಿ ನೀರಿನಲ್ಲಿ ಒಂದು ಕರಗಿದ ಆಮ್ಲಜನಕ ಕಡಿಮೆ ಅಂದ್ರೆ 5-7 ppm ನಷ್ಟು ಇರಲೇಬೇಕು. ಮೀನು ಒಂದು ಉಸಿರಾಟಕ್ಕೆ 5-7 ppm ನಷ್ಟು ಇರಲೇಬೇಕು. ಒಂದು ವೇಳೆ ಇದರ ಪ್ರಮಾಣ 1 ppm ಗಿಂತ ಕಡಿಮೆ ಆದರೆ ಮೀನು ಉಸಿರಾಟದ ತೊಂದರೆಯಿಂದ ಬಳಲಿ ಸಾಯಲು ಆರಂಭವಾಗುತ್ತದೆ. ಈ ಆಮ್ಲಜನಕದ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀರಿನಲ್ಲಿ ಕರಗಿದ ಆಮ್ಲಜನಕ ಉತ್ಪನ್ನಕ್ಕೆ 2 ದಾರಿಗಳಿವೆ. ಒಂದು, ಗಾಳಿಯಲ್ಲಿರ್ತಕ್ಕಂತಹ ಆಮ್ಲಜನಕ ನೀರಿನೊಂದಿಗೆ ಸಂಪರ್ಕಿಸಿ ನೀರಿನಲ್ಲಿ ಕರಗುವುದು. ಎರಡನೆಯದು, ನೀರಿನಲ್ಲಿರುವ ಸೂಕ್ಷ್ಮ ಜಲಸಸ್ಯಗಳ ತ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ. ಇದು ಯಾಕೆ ಕಡಿಮೆ ಆಗ್ತದೆ? ಇದಕ್ಕೂ 2 ಕಾರಣಗಳಿದೆ. ಒಂದು, ಸೂರ್ಯನ ಬೆಳಕು. ಎರಡನೇದು, ನೀರು ಕಲುಷಿತಗೊಳ್ಳುವಿಕೆ. ಮೊದಲನೇದಾಗಿ ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಸೂಕ್ಷ್ಮ ಜಲಸಸ್ಯಗಳ ತ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡಿ ನೀರಿನಲ್ಲಿ ಆಮ್ಲಜನಕದ ಉತ್ಪಾದನೆಗೆ ಸಹಕರಿಸುತ್ತದೆ. ಮಳೆಗಾಲದಲ್ಲಿ ಸೂರ್ಯನ ಬೆಳಕಿನ ಪ್ರಖರತೆ ಕಡಿಮೆ ಇರುವುದರಿಂದ ನೀರಿನಲ್ಲಿ ಉತ್ಪತ್ತಿಯಾಗುವ ಆಮ್ಲಜನಕದ ಪ್ರಮಾಣವು ಕಡಿಮೆಯಾಗುತ್ತದೆ. ಎರಡನೆಯದಾಗಿ, ನೀರು ಕಲುಷಿತಗೊಳ್ಳುವಿಕೆ. ನೀರು ಕಲುಷಿತಗೊಂಡಿದೆ ಎಂದರೆ ನೀರಿನಲ್ಲಿ ತ್ಯಾಜ್ಯ ಜಾಸ್ತಿ ಇದೆ ಎಂದೇ ಅರ್ಥ. ಈ ಸಮಯದಲ್ಲಿ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗಿ ಈ ತ್ಯಾಜ್ಯವನ್ನು ಕೊಳಸುವುದರೊಟ್ಟಿಗೆ ನೀರಿನಲ್ಲಿರುವ ಕರಗಿದ ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಮೀನಿಗೆ ಬೇಕಾದ ಆಮ್ಲಜನಕಕ್ಕೆ ಕಂಟಕ ತಂದುಡುತ್ತದೆ. ಈ ರೀತಿಯಾಗಿಯೂ ನೀರಿನಲ್ಲಿ ಕರಗಿದ ಆಮ್ಲಜನಕ ಪ್ರಮಾಣ ಕಡಿಮೆಯಾಗುತ್ತದೆ. ಆಮೇಲೆ ಇನ್ನೊಂದು, ಈಗ ನೀವು ಹೇಳಿದ್ರೆ ಈಗ ಸೂರ್ಯನ ಬೆಳಕು ಅಂತೇಳಿ, ಈ ಸೂರ್ಯನ ಬೆಳಕು ಸೂರ್ಯನ ಬಿಸಿಲಿನ ಪ್ರಖರತೆಯಿಂದ ನೀರು ಆವಿಯಾಗಿ ಹೋಗಿ ನೀರಿನ ಪ್ರಮಾಣನೂ ಕಡಿಮೆ ಆಗ್ತದಲ್ಲ, ಈ ಒಂದು ವಿಷಯಕ್ಕೆ ತಾವು ಏನ್ ಹೇಳ್ತೀರಿ? ನೀರಿನ ಒಂದು ಏನಾದರೂ ಪ್ರಮಾಣ ಕಡಿಮೆ ಆಗೋದು ಬಹಳ ಕಡಿಮೆ. ಯಾಕೆಂತ ಹೇಳಿದ್ರೆ, ನಮ್ಮ ಒಂದು ಭಾಗದ ರೈತರು ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಂಡು ಪ್ರತಿ ವಾರಕ್ಕೂ 15 ದಿನಗಳಿಗೊಮ್ಮೆ 2-3 ಫೂಟ್ರಷ್ಟು ನೀರುಗಳನ್ನ ಬದಲಾವಣೆ ಮಾಡ್ತಾ ಇರ್ತಾರೆ. ಸೊ ನೀರು ಆವಿಯಾಗುವ ಒಂದು ಪ್ರಮಾಣ ಇಲ್ಲಿ ನಾವು ಅತಿಯಾಗಿ ಲೆಕ್ಕಕ್ಕೆ ತಗೊಳಕಾಗೋದಿಲ್ಲ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರೆ, ಈಗ ಆಮ್ಲಜನಕ ಕಡಿಮೆ ಆಗಿದ್ದನ್ನ ರೈತರು ಹೇಗೆ ತಿಳ್ಕೋಬೇಕು ಅಂತ ಮೊದಲೇದು, ಎರಡನೇದು ಅದನ್ನ ಕಡಿಮೆ ಆಗ್ಲಾರ್ದಂಗ ನಾವು ಯಾವ ರೀತಿ ನೋಡ್ಕೋಬೇಕಂತೀರಿ? ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ವೇಳೆ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾದರೆ ಮೀನುಗಳು ನೀರಿನ ಮೇಲ್ಪದರಿಗೆ ಬಂದು ಗಾಳಿಯಲ್ಲಿನ ಆಮ್ಲಜನಕವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತವೆ. ಮೀನಿನ ಈ ಚಲನವಲನದಿಂದ ನಾವು ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಕಡಿಮೆ ಇದೆ ಎಂದು ತಿಳಿದುಕೊಳ್ಳಬಹುದು. ಅದೇ ರೀತಿ ಡಿಸಾಲ್ಡ್ ಆಕ್ಸಿಜನ್ ಮೀಟರ್, ಕರಗಿದ ಆಮ್ಲಜನಕದ ಒಂದು ಕಂಡುಹಿಡಿತಕ್ಕಂತಹ ಮೀಟರ್ಗಳು ಲಭ್ಯವಿದೆ. ಅದನ್ನು ನಾವು ಉಪಯೋಗಿಸಿಕೊಂಡು ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ತಿಳಿದುಕೊಳ್ಳಬಹುದು. ಒಂದು ವೇಳೆ ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ 3 PPM ಇದ್ದರೂ ಕಡಿಮೆ ಇದ್ದರೆ ನಾವು ಮೀನು ಕೊಳಕ್ಕೆ ಹಾಕುವ ಗೊಬ್ಬರವನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು. 15-20% ನೀರನ್ನು ಬದಲಿಸಬೇಕು. ಇಲ್ಲದಿದ್ದರೆ ಮೀನು ಕೊಳಕ್ಕೆ ಗಾಳಿಯನ್ನು ಸಾಗಿಸಿ ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸಬೇಕಾಗುತ್ತೆ. ಈಗ ಹೇಳಿದ್ರಿ ಸರ್ ನೀವು ಇನ್ನೊಂದು ಏನಪ್ಪ ಅಂತಂದ್ರೆ ಡಿಯೋಮೀಟರ್ ಅಂತ ಹೇಳಿದ್ರಿ. ಈಗ ಡಿಯೋಮೀಟರ್ ಅದರದ್ದು ಬೆಲೆ ಎಷ್ಟು? ಯಾಕಂದ್ರೆ ಕೆಲವೊಂದು ರೈತ ಬಾಂಧವರಿಗೆ ಅದನ್ನ ಖರೀದಿ ಮಾಡುವಷ್ಟು ಹಣದ ಕೊರತೆ ಇರ್ತದೆ ಅಂತ ನಮಗನ್ನಿಸ್ತದೆ. ಇದಕ್ಕೆ ತಾವೇನು ಹೇಳ್ತೀರಿ? ಇದರಿಂದ ಒಂದು 8,000-10,000 ನಿಮಗೆ ಸಿಗುತ್ತೆ ಒಂದು ಡಿಯೋಮೀಟರ್. ಡಿಯೋಮೀಟರ್ ಈ 8,000-10,000 ರೂಪಾಯಿ. ಮೀನು ಸಾಕಾಣಿಕೆ ಮಾಡಬೇಕು ಅಂದ್ರೆ ಆ ಉಪಕರಣವನ್ನ ರೈತ ಬಾಂಧವರು ತೆಗೆದುಕೊಳ್ಳಬೇಕು ಅಂತ ತಮ್ಮದ ಅಭಿಪ್ರಾಯ. ಇದು ಒಂದು ರೈತರಿಗೆ ಇದು ಒಂದೇ ಕರಗಿದ ಆಮ್ಲಜನಕಕ್ಕೋಸ್ಕರನೇ ಅವರು ಇಷ್ಟು ಖರ್ಚು ಮಾಡಿ ಬೇರೆ ಬೇರೆ ಲಕ್ಷಣಗಳಿದೆ ಎಲ್ಲವನ್ನು ನಾವು ಮಾಡಬೇಕಂದ್ರೆ ಅವರಿಗೆ ಒಂದು ಹಣ ಜಾಸ್ತಿ ಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೀನು ಸಾಕಾಣಿಕೆ ಮುಂಚಿತವಾಗಿ ನೀರನ್ನ ನಮ್ಮ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಭೂತನಾಳ ಇಲ್ಲಿಗೆ ತಂದುಕೊಟ್ರೆ ಟೆಸ್ಟ್ ಮಾಡಿ ಅದರಲ್ಲಿ ಎಲ್ಲವನ್ನು ನಿಮಗೆ ಟೆಸ್ಟ್ ಮಾಡಿ ಒಂದು ರಿಪೋರ್ಟ್ ಕೊಡ್ತೀವಿ. ಅಂದ್ರೆ ಆ ನೀರು ಯೋಗ್ಯವಾಗಿದೆಯೋ ಇಲ್ವೋ, ಯೋಗ್ಯ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು, ಎಲ್ಲ ತರಹದ ಮಾಹಿತಿನ ನಾವು ಕೊಡ್ತೀವಿ. ಪ್ರತಿಯೊಬ್ಬರು ರೈತರು ಒಂದು ಎಲ್ಲಾ ಒಂದು ಗುಣಲಕ್ಷಣಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಕಿಟ್ ಅಂತ ಸಿಗುತ್ತೆ ನಿಮಗೆ. ಅದರ ಒಂದು ಕಾಸ್ಟ್ ಅಂತ ಬಂದಾಗ 1,00,000 ರೂಪಾಯಿ. ಸೊ ಬರೇ ನೀರಿನ ಒಂದು ಗುಣಧರ್ಮಗಳನ್ನ ಕಂಡು ಹಿಡಿಲಿಕ್ಕೆ ತಿಳ್ಕೊಳ್ಳಿಕ್ಕೆನೆ 1,00,000 ಖರ್ಚು ಮಾಡಲಿಕ್ಕೆ ರೈತರು ಮುಂದೆ ಬರೋದಿಲ್ಲ. ಹೌದು. ಅದಕ್ಕೋಸ್ಕರ ತಿಂಗಳಿಗೆ 2 ತಿಂಗಳಿಗೆ ಒಂದು ಸಲ ಒಂದು ನೀರಿನ ಒಂದು ಸ್ಯಾಂಪಲ್ ನ ತಂದು ನಮ್ಮ ಕೇಂದ್ರಕ್ಕೆ ಕೊಟ್ರೆ ನಾವು ನೀರಿನ ಒಂದು ಗುಣಧರ್ಮಗಳನ್ನು ಉಚಿತವಾಗಿ ನಿಮಗೆ ಮಾಹಿತಿ ಕೊಡ್ತೇವೆ. ಅಂದ್ರೆ ಎಲ್ಲಾ ಗುಣದರ್ಶನಗಳು ಅಂದ್ರೆ ಕರಗಿದ ಆಮ್ಲಜನಕ ಆಗಿರಬಹುದು, ನೀರಿನಲ್ಲಿ ರಸಸಾರ ಆಗಿರಬಹುದು, ನೀರಿನಲ್ಲಿ ಅಮೋನಿಯಾ ಆಗಿರಬಹುದು, ನೈಟ್ರೈಟ್ ಆಗಿರಬಹುದು, ನೈಟ್ರೇಟ್ ಆಗಿರಬಹುದು, ನೀರಿನ ಗಡಸುತನ ಆಗಿರಬಹುದು, ನೀರಿನ ಅಲ್ಕಲಿನಿಟಿ ಅಂತ ನಾವು ಕರಿತೀವಿ. ಇದೆಲ್ಲವನ್ನು ನಾವು ಮೀನು ಸಾಕಾಣಿಕೆಗೆ ಚೆಕ್ ಮಾಡಬೇಕಾಗ್ತದೆ. ಈಗ ಇದಕ್ಕೇನಾದ್ರೂ ಸರ್ಕಾರದಿಂದ ಸಹಾಯಧನ ಅಥವಾ ಸಬ್ಸಿಡಿ ಏನಾದರೂ ಇದೆನಾ ಇದಕ್ಕೆ? ಮೀನುಗಾರಿಕೆ ಇಲಾಖೆ ಅಂತ ಒಂದು ಇದೆ. ಮೀನುಗಾರಿಕೆ ಇಲಾಖೆ ಇಲ್ಲಿ ಬಿಜಾಪುರದ ಒಂದು ಸ್ಟೇಡಿಯಂ ಎದುರುಗಡೆ ಮೀನುಗಾರಿಕೆ ಇಲಾಖೆ ಒಂದು ಕಚೇರಿ ಇದೆ. ಸೊ ಅಲ್ಲಿ ನೀವು ಇದೆಲ್ಲಕ್ಕೂ ಸಬ್ಸಿಡಿ ಸಹಿತವಾಗಿ ಹೆಚ್ಚಿನ ಒಂದು ಮಾಹಿತಿನ ಅವರು ಕೊಡ್ತಾರೆ. ನಿಮಗೆ ಕೊಡ್ತಾರೆ ಸಬ್ಸಿಡಿ ಬಗ್ಗೆ ವಿವರವಾದ ಮಾಹಿತಿ ಬೇಕು ಅಂದ್ರೆ ಅಲ್ಲಿ ಹೋಗಿ ಭೇಟಿಯಾಗಬೇಕು ಅಂತೀರಿ. ತುಂಬಾ ಸಂತೋಷ. ಆಮೇಲೆ ಇನ್ನೊಂದು, ನೀರಿನಲ್ಲಿ ಅಮೋನಿಯಾ ಉತ್ಪತ್ತಿ ಆಗ್ತದ ಅಂತ ಹೇಳಿದ್ರಿ. ಅಮೋನಿಯಾ ಉತ್ಪತ್ತಿ ಆಗಕ ಕಾರಣ ಏನಂತೀರಿ? ಅಮೋನಿಯಾ ಇದು ಬಹಳ ಮುಖ್ಯ. ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಮೀನಿನ ಬೆಳವಣಿಗೆಗೆ ಮಾರಕ ಅಂತ ನಾವು ಹೇಳಬಹುದು. ಇದರ ಪ್ರಮಾಣ ನೀರಿನಲ್ಲಿ 0.025 PPM ಗಿಂತಲೂ ಕಡಿಮೆ ಇರಬೇಕು. ಇದು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದು ಎರಡನೇ ಪ್ರಶ್ನೆ. ಮೊದಲನೇದಾಗಿ ಹೇಗೆ ಉತ್ಪತ್ತಿ ಆಗುತ್ತೆ? ಇದು ಮೀನಿನಿಂದ ಉತ್ಪತ್ತಿಯಾಗುವ ತ್ಯಾಜ್ಯದ ಮುಖಾಂತರ ಅಮೋನಿಯಾ ನೀರಿಗೆ ಬರುತ್ತೆ. ಎರಡನೇದಾಗಿ ತ್ಯಾಜ್ಯ ಅಂದ್ರೆ ನಾವು ಮೀನು ಕೊಳಕ್ಕೆ ಹಾಕಿದ ಉಳಿದ ಆಹಾರ ಆಗಿರಬಹುದು ಅಥವಾ ಇನ್ನಿತರ ತ್ಯಾಜ್ಯ ವಸ್ತುಗಳು ಕೊಳೆಯುವ ಪ್ರಕ್ರಿಯೆಯಲ್ಲಿ ಈ ಅಮೋನಿಯಾ ಉತ್ಪತ್ತಿಯಾಗುತ್ತದೆ. ಒಂದು ವೇಳೆ ಇದು 0.025 PPM ಅಧಿಕವಾದರೆ ಮೀನುಗಳು ಸಾಯಲು ಆರಂಭಿಸುತ್ತವೆ. ಸೊ ಇದನ್ನ ನಿರ್ವಹಣೆ ಮಾಡೋದು ಹೇಗೆ? ಒಂದು ವೇಳೆ ಇದರ ಪ್ರಮಾಣ 0.025 PPM ಜಾಸ್ತಿ ಇದ್ರೆ ನಾವು ಮೀನು ಕೊಳಕ್ಕೆ ಫಾರ್ಮಾಲ್ಡಿಹೈಡ್ ಮತ್ತು ಜಿಯೋಲೈಟ್ ಮಿಶ್ರಣವನ್ನ ಹಾಕಬೇಕಾಗುತ್ತೆ. ಇದನ್ನ ಹಾಕೋದ್ರಿಂದ ಅಮೋನಿಯಾ ಒಂದು ಪ್ರಮಾಣವನ್ನು ನಾವು ತಗ್ಗಿಸಬಹುದು, ಕಡಿಮೆ ಆಗ್ತದೆ. ಅಂದ್ರೆ ಮೀನುಗಳು ಸಾವನ್ನಪ್ಪೋದು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದು, ನೀರಿನ ಗಡಸುತನನು ಹೇಳಿದ್ರೆ ಈ ನೀರಿನ ಗಡಸುತನ ಹೆಚ್ಚಾಗಲಿಕ್ಕೆ ಕಾರಣ ಒಂದು ಏನು, ಮತ್ತೆ ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತೀರಿ? ನೀರು ಅತಿಯಾಗಿ ಒಂದು ಗಡಸುತನ ಹೊಂದಿದ್ರೆ ಅದು ಮೀನು ಸಾಕಾಣಿಕೆಗೆ ಯೋಗ್ಯವಾಗಿರುವುದಿಲ್ಲ. ಇದರ ಪ್ರಮಾಣ 30-180 mg/L ನಷ್ಟಿರಬೇಕು, ಇದ್ರ ಒಳಗಡೆ ಇರಬೇಕು. ಒಂದು ವೇಳೆ ಇದು 300 mg/L ಜಾಸ್ತಿ ಇದ್ರೆ ಮೀನು ಸಾಯಲು ಆರಂಭಿಸುತ್ತದೆ. ಒಂದು ವೇಳೆ ಈಗ ತಾವು ಹೇಳೋ ಪ್ರಕಾರ ಈಗ ರೈತ ಬಾಂಧವರು ಹೊಲದಲ್ಲಿ ಬೋರ್ವೆಲ್ ಮುಖಾಂತರ ಅಂದ್ರೆ ಕೊಳವೆ ಬಾವಿ ಮುಖಾಂತರ ಹೊಲಗಳಿಗೆಲ್ಲ ಬಿಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲಿ ಒಂದೊಂದು ರೈತ ಬಾಂಧವರ ಹೊಲದಲ್ಲಿ ಏನಿರುತ್ತೆ ಅಂದ್ರೆ ನೀರಿನ ಗಡಸುತನ ಜಾಸ್ತಿ ಇರ್ತದೆ, ಕೆಲವೊಂದು ಕಡಿಮೆ ಇರ್ತದೆ. ಇಂತಹ ಸಂದರ್ಭದಲ್ಲಿ ರೈತ ಬಾಂಧವರು ಏನ್ ಮಾಡ್ಬೇಕಂತೀರಿ ನೀವು? ಇದಕ್ಕೆ ಅವರ ಒಂದು ಮೀನು ಒಂದು ಸಾಕಾಣಿಕೆ ಮುಂಚಿತವಾಗಿ ಅವರು ನೀರಿನ ಒಂದು ಆ ಮೂಲ ಏನಿದೆ ಅದನ್ನು ತಿಳ್ಕೊಂಡು ಒಂದು ಬೋರ್ವೆಲ್ ಆಗಿರ್ಬೋದು ಅಥವಾ ಕೆನಲ್ ನೀರಾಗಿರ್ಬೋದು ಆ ನೀರಿನ ಒಂದು ಸ್ಯಾಂಪಲ್ನ ನಮ್ಮ ಆಫೀಸಿಗೆ ತಂದು ಕೊಟ್ರೆ ಅದರಲ್ಲಿ ಪ್ರತಿ ಒಂದು ಲಕ್ಷಣಗಳ ಗುಣಲಕ್ಷಣಗಳು ಏನಿದಾವೆ ಪ್ರತಿಯೊಂದನ್ನು ನಾವು ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ, ಪರೀಕ್ಷೆ ಮಾಡ್ತೀವಿ, ಪರೀಕ್ಷೆ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಒಂದು ವೇಳೆ ಗಡಸುತನ ಜಾಸ್ತಿ ಇದ್ರೆ ನಾವು ಆ ಗಡಸುತನ ಮೀನು ಕೊಳದಲ್ಲಿ ನೀರು ಬಿಟ್ಟ ಮೇಲೆ ಯಾವ ತರ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀರಿ. ಇದರ ಸದುಪಯೋಗನ ರೈತ ಬಂದವರು ಮಾಡ್ಕೋಬೇಕು ಅಂತೀರಿ, ತುಂಬಾ ಸಂತೋಷ. ಇನ್ನು ಈ ಸೂಕ್ಷ್ಮ ಜಲಸಸ್ಯಗಳ ಸಂಖ್ಯೆ 7,000ಕ್ಕಿಂತಲೂ ಅಧಿಕವಾಗಿದ್ದರೆ ಏನಾಗ್ತದೆ ಅಂತ ಒಂದು, ಎರಡನೇದು ಮತ್ತೆ ಇದು ಮೀನಿಗೆ ಆಹಾರ ಆಗ್ತದೋ ಅಥವಾ ಇಲ್ಲೋ ಅನ್ನೋದು ಎರಡನೇ ಪ್ರಶ್ನೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಜೈವಿಕ ಲಕ್ಷಣಗಳಲ್ಲಿ ಎರಡು ವಿಧಗಳು ಬರ್ತವೆ, ಒಂದು ಸೂಕ್ಷ್ಮ ಜಲಸಸ್ಯಗಳು ಮತ್ತು ಸೂಕ್ಷ್ಮ ಜಲ ಪ್ರಾಣಿಗಳು ಅಂತ ನಾವು ಕರಿತೀವಿ. ಸೂಕ್ಷ್ಮ ಜಲಸಸ್ಯಗಳು ಅಂದ್ರೆ ಇದಕ್ಕೆ ಫೈಟೋಪ್ಲಾಂಕ್ಟನ್ ಅಂತ ಕರಿತೀವಿ. ಇದು ಮೀನಿಗೆ ಮೊದಲನೇ ಆಹಾರ. ಇದು ಮೀನಿನಲ್ಲಿ ಇರುವುದಂತೂ ಬಹಳ ಮುಖ್ಯವಾಗ್ತದೆ. ಇದು ನೀರಿನಲ್ಲಿ ಮೀನಿನ ಕೊಳದಲ್ಲಿ ಇರುವುದು ಬಹಳ ಮುಖ್ಯವಾಗ್ತದೆ. ಇದು ಎಷ್ಟು ಪ್ರಮಾಣ ಇರಬೇಕು ಅಂತ ಹೇಳಿದ್ರೆ 3,500 ರಿಂದ 4,500 ನಂಬರ್ ಪರ್ ಲೀಟರ್ ನಷ್ಟು ಇರಬೇಕು. ಈ ಸೂಕ್ಷ್ಮ ಜಲಸಸ್ಯಗಳ ಒಂದು ಪ್ರಮಾಣ 3,500 ರಿಂದ 4,500 ನಂಬರ್ ಪರ್ ಲೀಟರ್ ನಷ್ಟು ಇರಬೇಕು. ಇವುಗಳ ಪ್ರಮಾಣ 7,000 ನಂಬರ್ ಪರ್ ಲೀಟರ್ಗಿಂತಲೂ ಅಧಿಕವಾಗಿ ಇರಬಾರದು. ಅಧಿಕವಾಗಿದ್ರೆ ಏನಾಗ್ತದೆ? ನಮ್ಮಲ್ಲಿ ಒಂದು ಗಾದೆ ಇದೆ, ಜಾಸ್ತಿ ಆದ್ರೆ ಅಮೃತನು ವಿಷ ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಈ ಸೂಕ್ಷ್ಮ ಜಲಸಸ್ಯಗಳ ಪ್ರಮಾಣ ಜಾಸ್ತಿ ಆದ್ರೆ ನೀರಿನ ಬಣ್ಣ ಜಾಸ್ತಿ ಹಸಿರಾಗಿಬಿಡ್ತದೆ, ನೀರಿನ ಬಣ್ಣ ಜಾಸ್ತಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಆಗ ಸೂಕ್ಷ್ಮ ಜಲಸಸ್ಯಗಳ ಪ್ರಮಾಣ ಜಾಸ್ತಿ ಆಗಿ ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಾ ನೀರಿನ ಕೊಳಕ್ಕೆ ಸೂರ್ಯನ ಪ್ರಖರತೆಯನ್ನು ತಗ್ಗಿಸಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮೊಟಕುಗೊಳಿಸುತ್ತದೆ. ಆಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಕರಗಿದ ಆಮ್ಲಜನಕದ ಬಿಡುಗಡೆ ಕುಂಠಿತಗೊಂಡು ನೀರಿನಲ್ಲಿ ಕರಗಿದ ಆಮ್ಲಜನಕ ಪ್ರಮಾಣ ಕಡಿಮೆಯಾಗುತ್ತೆ, ಮೀನುಗಳು ಸಾವನ್ನಪ್ಪಲು ಆರಂಭಿಸುತ್ತದೆ. ಈ ಒಂದು ಪ್ರಕ್ರಿಯೆಗೆ ನಾವು ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಇದು ಅತಿ ಇದು ಸೂಕ್ಷ್ಮ ಜಲಸಸ್ಯಗಳ ಪ್ರಮಾಣ 7,000 ನಂಬರ್ ಪರ್ ಲೀಟರ್ಗಿಂತಲೂ ಜಾಸ್ತಿ ಇರಬಾರದು. ಇದು 3,500 ರಿಂದ 4,500 ನಂಬರ್ ಪರ್ ಲೀಟರ್ ಅಷ್ಟು ಇರಬೇಕು. ಈಗ ಒಂದು ವೇಳೆ ನೀರು ಹೆಚ್ಚು ಹಸಿರಾಗಿದ್ದರೆ ರೈತ ಬಾಂಧವರು ಅವಾಗ ಏನ್ ಮಾಡ್ಬೇಕಂತೀರಿ? ಅದಕ್ಕೆ ನಾವು ಎರಡು ಒಂದು ಸಲಹೆಯನ್ನು ಕೊಡ್ತೀವಿ. ಏನು ಜಾಸ್ತಿ ಹಸಿರಾಗಿದೆ ಅಂತ ಹೇಳಿದ್ರೆ ಮೊದಲು ನಾವು ಕಾಪರ್ ಸಲ್ಫೇಟ್ ಅಂತ ಒಂದು ಕೆಮಿಕಲ್ ನಾವು ಹಾಕ್ಲಿಕ್ಕೆ ಹೇಳ್ತೀವಿ. ಅದು ಎಷ್ಟು ಅಂತ ಹೇಳಿದ್ರೆ 800 ಗ್ರಾಂ ಪರ್ ಹೆಕ್ಟೇರ್. ಒಂದು ಹೆಕ್ಟೇರ್ ಒಂದು ಪ್ರದೇಶಕ್ಕೆ 800 ಗ್ರಾಂನಷ್ಟು ಕಾಪರ್ ಸಲ್ಫೇಟ್ ಹಾಕೋದ್ರ ಮುಖಾಂತರ ಈ ಹೆಚ್ಚಿನ ಒಂದು ಸೂಕ್ಷ್ಮ ಜಲಸಸ್ಯಗಳನ್ನ ನಾವು ಕಡಿಮೆ ಮಾಡಬಹುದು. ಎರಡನೇದಾಗಿ ಮೀನು ಮರಿಗಳನ್ನು ಬಿಡುವುದರ ಮುಖಾಂತರವಾಗಿಯೂ ಸಹಿತ ನಾವಿದನ್ನು ಕಡಿಮೆ ಮಾಡಬಹುದು. ಅಂದ್ರೆ ಎರಡನೇದಾಗಿ ಸಿಲ್ವರ್ ಕಾರ್ಪ್ ಮತ್ತೆ ಗ್ರಾಸ್ ಕಾರ್ಪ್ ನಂತಹ ಈ ಸೂಕ್ಷ್ಮ ಜಲಸಸ್ಯಗಳನ್ನೇ ತಿನ್ನುವ ಮೀನು ಮರಿಗಳನ್ನು ಬಿಡುವ ಮುಖಾಂತರವಾಗಿಯೂ ಸಹಿತ ನಾವು ಈ ಸೂಕ್ಷ್ಮ ಜಲಸಸ್ಯಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಈ ಸಿಲ್ವರ್ ಕಾರ್ಪ್ ಮತ್ತೆ ಗ್ರಾಸ್ ಕಾರ್ಪ್ ಏನು ಅಂತ ಹೇಳಿದ್ರೆ ಇವು ಮೇನ್ಲಿ ಅಂದ್ರೆ ಇವುಗಳು ಹೆಚ್ಚಾಗಿ ಆ ಸೂಕ್ಷ್ಮ ಜಲಸಸ್ಯಗಳನ್ನು ತಿನ್ನುತ್ತದೆ. ನಾವು ಹೊರಗಡೆಯಿಂದ ಹಾಕಿರ್ತಕ್ಕಂಥ ಕೃತಕವಾಗಿ ಹಾಕಿರ್ತಕ್ಕಂಥ ಆಹಾರವನ್ನು ತಿನ್ನದೆ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮ ಜಲಸಸ್ಯಗಳನ್ನೇ ತಿಂದು ಅದರ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಆ ಮುಖಾಂತರವಾಗಿ ನಾವು ಈ ಎರಡು ಜಾತಿಯ ಮೀನುಗಳನ್ನು ಸಹಿತ ಉಪಯೋಗಿಸಿಕೊಂಡು ನಾವು ಸೂಕ್ಷ್ಮ ಜಲಸಸ್ಯಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಡಾಕ್ಟರ್ ಮುತ್ತಪ್ಪ ಕಾವ್ಯವರೇ, ಮೀನು ಸಾಕಾಣಿಕೆಯಲ್ಲಿ ನೀರಿನ ಗುಣಮಟ್ಟ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ರಿ. ಈಗ ಇನ್ನೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ, ಏನಪ್ಪಾ ಅಂತಂದ್ರೆ ಮೀನಿಗೆ ಯಾವ ರೀತಿಯ ಆಹಾರವನ್ನ ರೈತ ಬಾಂಧವರು ನೀಡಬೇಕು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ನಾವು ಮೀನಿಗೆ ಅಕ್ಕಿ ತವುಡು, ಶೇಂಗಾ ಹಿಂಡಿ, ಮೆಕ್ಕೆಜೋಳ ನುಚ್ಚಿನ ತಯಾರಿಸಿದ ಆಹಾರವನ್ನ ಉಪಯೋಗಿಸಬೇಕು. ಮೊದಲನಿಗೆ ಅಕ್ಕಿ ತವುಡು, ಮೆಕ್ಕೆಜೋಳದ ನುಚ್ಚನ್ನ ರವೆ ತರ ಸಣ್ಣ ಪೌಡರ್ನಾಗಿ ಮಾಡಿ ಅಕ್ಕಿ ತೌಡು 40%, ಶೇಂಗಾ ಹಿಂಡಿ 35%, ಮೆಕ್ಕೆಜೋಳ ನುಚ್ಚು 25%ನಂತೆ ಸೇರಿಸಿ ಕೊಳಕ್ಕೆ ನಾವು ಹಾಕಬೇಕಾಗ್ತದೆ. ಮೊದಲನೆಯದಾಗಿ ಮೀನು ಮರಿಗಳ ಪಾಲನೆ ಸಮಯದಲ್ಲಿ ಮೊದಲನೇ 2 ತಿಂಗಳ ಸಮಯ ಇದನ್ನ ಹಾಕುವಕ್ಕಿಂತ ಮುಂಚೆ ಅರ್ಧ ಗಂಟೆ ನೀರಿನಲ್ಲಿ ನೆನೆ ಹಾಕಿ ಅರ್ಧ ಗಂಟೆ ಆದ ನಂತರ ಅದನ್ನ ಹಾಲಿನ ರೀತಿ ನೀರು ಮಾಡಿ ಅದನ್ನ ಕೊಳಕ್ಕೆ ಸಿಂಪಡಣೆ ಮಾಡಬೇಕಾಗ್ತದೆ. ಮೀನು ಮರಿಗಳ ಬಿತ್ತನೆಯಾದ 2 ತಿಂಗಳ ಕಾಲಾವಧಿಯವರೆಗೂ. ಅದಾದ ನಂತರ ಈ ಒಂದು ಮಿಶ್ರಣವನ್ನ ಉಂಡೆ ರೂಪದಲ್ಲಿ ಮಾಡಿ ಮೀನು ಕೊಳಗಳ ವಿವಿಧ ಭಾಗಗಳಲ್ಲಿ ಒಂದೇ ಸಮಯದಲ್ಲಿ ನಾವು ಇಡಬೇಕಾಗ್ತದೆ. ಈ ರೀತಿಯಾಗಿ ನಾವು ಮೀನಿಗೆ ಆಹಾರವನ್ನು, ಕೃತಕ ಆಹಾರವನ್ನು ಕೊಡಬಹುದು ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಮೀನು ಸಾಕಾಣಿಕೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತ ಈ ವಿಷಯದ ಕುರಿತು ರೈತ ಬಾಂಧವರಿಗೆ ಕಿವಿಮಾತು ಏನ್ ಹೇಳ್ತೀರಿ? ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಏನಾದರೂ ಪರಿಸರ ಸರಿ ಇಲ್ಲ ಅಂತ ಅನ್ಸಿದ್ರೆ, ನಾವು ವಾಸಿಸುವ ಪರಿಸರ ಸರಿ ಇಲ್ಲ ಅಂತ ಹೇಳಿದ್ರೆ, ನಾವು ಈ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ವಾಸಿಸ್ತೀವಿ, ನಮಗೆ ಚಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸ್ವೆಟರ್ ಹಾಕ್ತೀವಿ, ಜಾಸ್ತಿ ಬಿಸಿ ಆಗ್ತಾ ಇದೆ ಅಂತ ಹೇಳಿದ್ರೆ ಫ್ಯಾನ್ ಹಾಕ್ತೀವಿ. ಬಟ್ ಮೀನುಗಳು ಹಾಗಲ್ಲ, ಆದ್ರೆ ಇರತಕ್ಕಂತಹ ಒಂದು ಪರಿಸರ ಏನಿದೆ, ನೀರಿನ ಪರಿಸರ, ಅದು ಉತ್ತಮವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದ್ರ ನಿರ್ವಹಣೆ ನಾವು ಯಾವ ತರ ಮಾಡ್ತೀವಿ, ಅದರ ಮೇಲೆ ನೀರಿನ ಮೀನಿನ ಬೆಳವಣಿಗೆ ಮತ್ತು ನಾವು ಹೆಚ್ಚಿನ ಆದಾಯ ಗಳಿಕೆಗೆ ಮೀನು ಸಾಕಾಣಿಕೆ ನೀರಿನ ಒಂದು ಗುಣಮಟ್ಟವನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಇದು ಮೀನು ಹೆಚ್ಚು ವೇಗವಾಗಿ ಬೆಳೀಲಿಕ್ಕೆ ಬಹಳ ಮುಖ್ಯ. ಅದಕ್ಕೆ ಹೇಳ್ತೀವಿ, ಮೀನು ಸಾಕಾಣಿಕೆ ಒಂದು ಆರಂಭಿಸುವುದಕ್ಕಿಂತ ಮುಂಚೆ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಕ್ಕೆ ಬಂದು ನಿಮಗೆ ಬೇಕಾದಂತಹ ಒಂದು ಮಾಹಿತಿಯನ್ನು ಪಡೆದು ಒಂದು ಮೀನು ಸಾಕಾಣಿಕೆ ನೀವು ಮಾಡಿದ್ದೇ ಆದ್ರೆ ನೀವು ಹೆಚ್ಚಿನ ಒಂದು ಲಾಭದಾಯಕವಾದ ಮೀನನ್ನು ಹೆಚ್ಚಿಗೆ ಬೆಳಿಬಹುದು. ಈಗ ಹೇಳಿದ್ರೆ ಡಾಕ್ಟರ್ ಮುತ್ತಪ್ಪ ಕಾವಿಯವರೇ, ಮೀನು ಸಾಕಾಣಿಕೆ ಮಾಡುವುದಕ್ಕಿಂತ ಮುಂಚೆ ಒಂದು ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಕ್ಕೆ ಬಂದ್ರೆ ಮಾಹಿತಿಯನ್ನ ಪಡೆದುಕೊಳ್ಬೇಕು. ಮಾಹಿತಿಯನ್ನ ಪಡೆದುಕೊಳ್ಳಕ್ಕೆ ಬರಬೇಕಂದ್ರೆ ಯಾವ ಯಾವ ಸಮಯದಿಂದ ಬರಬೇಕು? ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:30 ಗಂಟೆವರೆಗೂ ನೀವು ಬರಬಹುದು. ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸಹಿತ ನೀವು ಬಂದು ಮಾಹಿತಿಯನ್ನು ಪಡಿಬಹುದು. ರೈತ ಬಾಂಧವರೇ, ಗಮನಿಸಬೇಕಾದಂತಹ ಇದು ವಿಷಯ, ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ತಾವು ಹೋದ್ರೆ ಅಲ್ಲಿ ವಿವರವಾದ ಮಾಹಿತಿ ಸಿಗ್ತದೆ. ಶನಿವಾರ ಮಾತ್ರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ ಮಾತ್ರ ಕಚೇರಿ ಸಮಯ ತಿಳಿಸಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ತಾವು ಹೆಚ್ಚಿನ ಒಂದು ವಿವರವಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಡಾಕ್ಟರ್ ಮುತ್ತಪ್ಪ ಕವಿಯವರೇ, ಮೀನು ಸಾಕಾಣಿಕೆಯಲ್ಲಿ ನೀರಿನ ಗುಣಮಟ್ಟವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ. ಯಾಕೋ ರಮಣ ಹಿಂಗ್ ಚಿಂತಿ ಒಳಗ್ ಕುಂತಿಯಲ್ಲ? ಈ ಸಲ ಬೆಳಿ ಹಾಳಾಯ್ತು ಅಂದ್ರ ದೊಡ್ಡ ಹಾನಿ ಆಗ್ತದ. ಅದಕ್ ಯಾಕ್ ಹೆದರ್ತಿ ರಮಣ? AIC ಇದೆಯಲ್ಲ ಅಂದ್ರ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ. ಇದು ರೈತರ ಬೆಳೆಯ ವಿಮೆ ಮಾಡಿಸಿ ಒಂದ್ ವೇಳೆ ಬೆಳೆ ಹಾಳಾದ್ರೆ ರೈತರಿಗೆ ಆರ್ಥಿಕ ಸಹಾಯ ಮಾಡುತ್ತೆ. ನಿಜವಾಗ್ಲು? ಹಾ, ಅದಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ, ತಪ್ಪದೆ ನಿಮ್ ಬೆಳೆಯ ವಿಮೆಯನ್ನ AIC ಮಾಡಿಸಿ ಅಂತ. ಬೆಳೆಯನ್ನ ಕಾಪಾಡುವುದು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ. ಹಿಂದೆ ನಿಮ್ಮ ಬೆಳೆಯ ವಿಮೆಯನ್ನ ಮಾಡಿಸಲು ಹತ್ತಿರದ ವಾಣಿಜ್ಯ, ಗ್ರಾಮೀಣ ಅಥವಾ ಸಹಕಾರಿ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಅಥವಾ PMMPY.GOV.IN ನಲ್ಲಿ ಫಾರ್ಮ್ ಅನ್ನು ತುಂಬಿ. ಮತ್ತು ನೈಸರ್ಗಿಕ ವಿಪತ್ತು, ಕಾಡು ಪ್ರಾಣಿಗಳ ದಾಳಿಯಿಂದ ಮತ್ತು ಇತರೆ ಕಾರಣಗಳಿಂದ ಆಗುವ ಬೆಳೆಯ ಹಾನಿಗೆ ಆರ್ಥಿಕ ಸಹಾಯವನ್ನ ಪಡೆಯಿರಿ. AIC ಸಂಪನ್ನ ಭಾರತದ ಗುರುತು. ವಿಮೆಯು ಕೋರಿಕೆಯ ವಿಷಯಕ್ಕೆ ಸಂಬಂಧಿಸಿದಾಗಿದೆ. ಕರ್ನಾಟಕವನ್ನು COVID-19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ COVID-19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ COVID-19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು COVID-19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.

ಅಜ್ಞಾನಿ ಅಲ್ಲವೇ ನಿಜೀವನೆ ಅಜ್ಞಾನಿ ಅಲ್ಲವೇ ನಿಜೀವನೆ ಅಜ್ಞಾನಿ ಅಲ್ಲವೇ ನಿಜೀವನೆ ಅಜ್ಞಾನಿ ಅಲ್ಲವೇ ನಿಜೀವನೆ ಸುಜ್ಞಾನಿ ಅದು ನುಡಿಯುವ ಅಜ್ಞಾನಿ ಅಲ್ಲವೇ ನಿಜೀವನೆ ಅಜ್ಞಾನಿ ಅಲ್ಲವೇ ನಿಜೀವನೆ ಸುಜ್ಞಾನಿ ಜಡ ಪಂಚಭೂತ ದೇಹ ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹ ವಿಧನೆ ನೀನು ನೀನು ನಮೇ ಭೂತ ನಿರ್ಮಲ ನಿಜ ತತ್ವಮಯನಾಗಿ ತ್ವಮಯನಾಗಿ ಸೂತಕಾದಿ ವಿಧಿ ವಿಧಿ ವಿಧಿದೇ ಅಜ್ಞಾನಿ ಅಲ್ಲವೇ ನಿಜೀವನೆ ಅಜ್ಞಾನಿ ಅಲ್ಲವೇ ನಿಜೀವನೆ ಸುಜ್ಞಾನಿ ಅದು ನುಡಿಯುವ ಮೂರವಸ್ಥೆಯ ನರಿಯೂತ ಬೇರೆ ಸಾಕ್ಷಿಕನಾಗಿ ಸಂಸ್ಕೃತಿ ದೂರಿ ಗಿಡ ಇನಿ ಬಳಲುವೆ ಸಂಸ್ಕೃತಿ ದೂರಿ ಗಿಡ ಇನಿ ಬಳಲು ಅಜ್ಞಾನಿ ಅಜ್ಞಾನಿ ಅಲ್ಲವೇನಿ ಜೀವನೇ ಅಜ್ಞಾನಿ ಅಲ್ಲವೇನಿ ಜೀವನೇ ಸುಜ್ಞಾನಿ ಅದು ನುಡಿಯುವರೇ ನಿಮ್ಮ ಸುಜ್ಞಾನಿ ಅದು ಸುಜ್ಞಾನಿ ಅದು ನುಡಿಯುವರೇ ಅಜ್ಞಾನಿ ಶಂಭುಲಿಂಗವೆಂದು ಚಿತ್ವಾದೇ ಗುರು ಶಂಭುಲಿಂಗವೆಂದು ಉತ್ತಮ ಸ್ಮೃತಿ ಸಾರುತ್ತಿದೆ ನೀನೋರ್ವನಲ್ಲದೆ ಬರಿದೆ ಮೋಹಿಸುತ್ತಿರ್ಪೆ ಬರಿದೆ ಮೋಹಿಸುತ್ತಿರ್ಪೆ ನಾಮ ರೂಪಾಂಗಗಳನ್ನು ಅಜ್ಞಾನಿ ಅಲ್ಲವೇ ನಿಜೀವನೆ ಅಜ್ಞಾನಿ ಅಲ್ಲವೇ ನಿಜೀವನೆ ಸುಜ್ಞಾನಿ ಅದು ನುಡಿಯುವರೇ ನಿಲ್ಲ ಸೂರ್ಯೋದಯದ ಚಿತ್ತಾರದೊಂದಿಗೆ ನಿಮ್ಮ ಮನೆಯಲ್ಲಿ ಹಾಜರ್ ವಿಜಯಪುರ ಎಫ್ಎಂ. ಭಕ್ತಿ ಉಕ್ಕಿಸುವ ಗೀತಾರಾಧನ. ಒಂದು ಬಾರಿ ಮರಣೆ ಸಾಲದೆ, ಒಂದು ಬಾರಿ ಮರಣೆ ಸಾಲದೆ. ಚಿಂತನೆಗೆ ಹಚ್ಚುವ ಚಿಂತನ. ಎಲ್ಲರಿಗೂ ಒಳ್ಳೇದ, ಇಂದು ಹೇಳಿದವರಿಗೂ ಒಳ್ಳೇದಾಗ್ಲಿ, ಇಂದು ಕೇಳಿದವರಿಗೂ ಒಳ್ಳೇದಾಗ್ಲಿ, ಒಳ್ಳೇದು ಕೆಟ್ಟದು ಅರಿಯೋ ಸ್ವರೂಪ ನಮ್ಮ ನಿಮ್ಮದ. ಕೃಷಿ ಮಾಹಿತಿ ಕಣಜ, ರೈತರಿಗೆ ಸಲಹೆ ಹಾಗೂ ಕಿಸಾನ್ ವಾಣಿ. ಮಕ್ಕಳಿಗಾಗಿ ಪ್ರತಿ ರವಿವಾರ ಮಕ್ಕಳ ಲೋಕ. ಏನೋ ಚಾಕರೆ ನಿಮ್ಮಗೆ ಕೊಡಬೇಕು ಕಪ್ಪು ಕಾಣಿಕೆ. ಮಹಿಳೆಯರಿಗಾಗಿ ಪ್ರತಿ ಗುರುವಾರ ಅಕ್ಕ ತಂಗಿ. ಮಾಡಿ ಬೆಳೆಸಿದವ ಯೋಗಿಯಲ್ಲ, ತಂಬೂರಿ ಹಿಡಿದವ ದಾಸನಲ್ಲ. ರವಿವಾರ ರೆಡಿ ಸಂಡೇ ಸ್ಪೆಷಲ್. ನಮ್ಮ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ ನಮ್ಮ ಇವತ್ತಿನ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ರವಿವಾರದ ರಸಪ್ರಶ್ನೆ ಇನ್ನೊಂದು ಸ್ಪೆಷಲ್. ನಿಮ್ಮ ಉತ್ತರ ಸರಿಯಾಗಿದೆ, ಕಂಗ್ರಾಚ್ಯುಲೇಷನ್ಸ್. ದಿನವು ನಿಮ್ಮ ರಂಜನೆಗೆ ನಿಮ್ಮ ಮಾತು ನಮ್ಮ ಹಾಡು. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ನಾನು ಪಾಂಡುರಂಗ ಅಂತ. ತಾಜಾ ಸುದ್ದಿ ಬೇಕೆ? ಕೇಳಿ ಸ್ಥಳೀಯ ಸಮಾಚಾರ. ಇದಲ್ಲದೆ ನಿತ್ಯವೂ ಕೇಳಿ ಬರುತ್ತವೆ ಸುಮಧುರ ಚಿತ್ರಗೀತೆಗಳು. ಜೊತೆ ಜೊತೆ ಬೀರುವೆನು ಹೀಗೆ ಎಂದು 101.8 ಮೆಗಾಹರ್ಟ್ಸ್ ಗಳಲ್ಲಿ ಮನರಂಜನೆಯೊಂದಿಗೆ ಮಾಹಿತಿ ಪಡೆಯಲು ಟ್ಯೂನ್ ಮಾಡಿ ವಿಜಯಪುರ ಎಫ್ಎಂ. ಜಾಹೀರಾತು ನೀಡಲು ಸಂಪರ್ಕಿಸಿ ವಿಜಯಪುರ ಎಫ್ಎಂ, ಅಥಣಿ ಬೈಪಾಸ್ ರಸ್ತೆ, ವಿಜಯಪುರ. ಏನ್ ಸಮಾಚಾರ ವಿಜಯ್? ಇತ್ತೀಚೆಗೆ ನಿನ್ ವ್ಯಾಪಾರದ ಜಾಹೀರಾತು ಆಕಾಶವಾಣಿಲಿ ಬಹಳ ಮಿಂಚ್ತಾ ಇದೆಯಲ್ಲ. ಬರೀ ಮಿಂಚ್ತಾ ಇರೋದಷ್ಟೇ ಅಲ್ಲ, ಇದೇ ಜಾಹೀರಾತಿನಿಂದಾಗಿ ನನ್ನ ವ್ಯಾಪಾರ ಹಗಲು ರಾತ್ರಿ ಅನ್ನದೇ ದುಪ್ಪಟ್ಟಾಗ್ತಾ ಇದೆ. ಆದ್ರೆ ಆಕಾಶವಾಣಿಲಿ ನಮ್ಮ ಉದ್ದಿಮೆ ಜಾಹೀರಾತು ಕೊಡೋದು ಅಂದ್ರೆ ತುಂಬಾ ಸರಳ. ಈಗ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರದಿಂದ ನಮ್ಮ ಜಾಹೀರಾತು ನೀಡೋದು ಹೂ ಎತ್ತಿದ ಹಾಗೆ ಸುಲಭ. ಆಕಾಶವಾಣಿಯ ಶುಲ್ಕರಹಿತ ದೂರವಾಣಿ 1510 ಕರೆ ಮಾಡಿ ನಮ್ಮ ಹೆಸರು, ನಮ್ಮ ಊರಿನ ಹೆಸರು ಹೇಳಿ ನಿಶ್ಚಿಂತೆಯಿಂದ ಇರಬಹುದು. ಶುಲ್ಕರಹಿತ ದೂರವಾಣಿ 1510 ಕರೆ. ಹೌದು, ಆಕಾಶವಾಣಿಯ ಪ್ರತಿನಿಧಿ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ, ನಿಮ್ಮ ಬೇಕು ಬೇಡಗಳಿಗೆ ಅನುಸಾರ ಜಾಹೀರಾತು ಯೋಜನೆ ತಯಾರು ಮಾಡ್ತಾರೆ. ಹಾಗಾದ್ರೆ ನಾನು ಇವತ್ತೇ ಆಕಾಶವಾಣಿಯ ಶುಲ್ಕರಹಿತ ದೂರವಾಣಿ 1510 ಕರೆ ಮಾಡ್ತೀನಿ. ನನ್ನ ಒಳ್ಳೆ ದಿನಗಳು ಬೇಗ ಶುರು ಆಗ್ಬೇಕಲ್ವಾ? ನೀವು ಕೂಡ ದೇಶದ ಯಾವುದೇ ಸ್ಥಳದಿಂದ ಆಕಾಶವಾಣಿಯ ಶುಲ್ಕರಹಿತ ದೂರವಾಣಿ 1510 ಕರೆ ಮಾಡಿ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ ನಿಮ್ಮ ವ್ಯಾಪಾರ ವೃದ್ಧಿಸಿಕೊಳ್ಳಿ. ನಿಮ್ಮ ವ್ಯಾಪಾರದ ಏಳಿಗೆಗಾಗಿ ಆಕಾಶವಾಣಿಯ ಪ್ರಕಟಣೆ. ಯಾರದು? ಅಮ್ಮ, ನಾನು ನಿನ್ ಪುಟ್ಟ ಪಾಪ. ನನ್ನ ಗರ್ಭದಲ್ಲಿ ಬೆಳೆಯೋ ಶಿಶು ಇದು. ನನ್ನ ಹೊಟ್ಟೆಲಿ ಉಲುಕದಾಗ್ಲೆಲ್ಲ ಮನಸ್ಸು ತುಂಬಿ ಬರುತ್ತೆ ಪುಟ್ಟ. ಯಾಕೆ ಮರಿ? ಹೆಣ್ಣು ಪಾಪು ಅಂತ ನನ್ನ ಬೀಳಿಸ್ತಾರಂತೆ. ನೀನು ಬೇಡ ಬೇಡ ಅಂತ ಅತ್ತಾಗ ಹೊಟ್ಟೆಗೆ ಒತ್ತೋದ್ರಲ್ಲ ಅಮ್ಮ, ನೋವಾಯ್ತಾ? ಹೌದು ಪುಟ್ಟ, ಹೌದು. ಅಳ್ತಾ ಇದೀಯಾ? ನೀನು ನಂಗೆ ಬೇಕು ಪುಟ್ಟ, ಅತ್ತೆ ಮಾವ ಗಂಡ ಎಲ್ಲರದ್ದು ಒಂದೇ. ಅಕ್ಕಿನಮ್ಮ, ದೊಡ್ಡ ಕೆಲಸ ಹಿಡಿದು ನಿನ್ನ ಅಪ್ಪನ ಚೆನ್ನಾಗಿ ನೋಡ್ಕೋತೀನಮ್ಮ. ನನ್ ಬದುಕೋಗ್ಬೇಡ್ರಿ ಅಮ್ಮ.